ಗುರುಮಧ್ವರಾಯರಿಗೆ ನಮೋ ನಮೋ. ನಮ್ಮ ಗುರುಮಧ್ವ ಸಂತತಿಗೆ ನಮೋ ನಮೋ. ಶ್ರೀಪಾದರಾಜರಿಗೆ ಗುರುವ್ಯಾಸರಾಯರಿಗೆ ಗುರುವಾದಿರಾಜರಿಗೆ ನಮೋ ನಮೋ. ರಾಘವೇಂದ್ರರಾಯರಿಗೆ ವೈಕುಂಠದಾಸರಿಗೆ ಪುರಂದರದಾಸರಿಗೆ ನಮೋ ನಮೋ. ಗುರು ಶ್ರೀ ಜವಿಠಲನ ಪರಮ ಭಕ್ತರ ಚರಣ ಸರಸೀಜ ಯುಗಗಳಿಗೆ ನಮೋ ನಮೋ. ಗುರು ಮಧ್ವ ತಾಯರಿಗೆ ನಮೋ ನಮೋ. ನಮ್ಮ ಗುರು ಮಧ್ವ ಸಂತತಿಗೆ ನಮೋ ನಮೋ. ಗುರು ಮಧ್ವ ತಾಯರಿಗೆ ನಮೋ ನಮೋ ನಮೋ.